ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ಸ್ವಂತ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಗೊಲ್ಲರ ಹೊಸಹಳ್ಳಿಯ ಪ್ರಗತಿಪರ ಕೃಷಿಕ ಕೆಜಿ ಗಣೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಕೃಷಿಕರೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಯಾಕೆ ಅಪರೂಪದ ಕೃಷಿಕರು ಅಂತೇಳಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಎಲ್ಲ ಕೃಷಿಕರು ಕೂಡ ತಾವು ಏನೆಲ್ಲ ಬೆಳಿಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಬೇರೆ ಬೇರೆ ತರಹದ ಬೆಳೆಗಳನ್ನು ಬೆಳೀತಾರೆ. ತರಕಾರಿ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಹಣ್ಣಾಗಬಹುದು, ಇದೆಲ್ಲದನ್ನು ಕೂಡ ಸಾಮಾನ್ಯವಾಗಿ ಬೆಳೆಯುವಂಥದ್ದನ್ನು ನಾವು ಗಮನಿಸಬಹುದು. ಆದರೆ ತಾವು ಬೆಳೆದಂತಹ ಉತ್ಪನ್ನ ಏನಿರುತ್ತೋ ಅದನ್ನು ಬೇರೆಯವರು ಬಂದು ಕೊಂಡ್ಕೊಳ್ಬೇಕು ಅಂಥೇಳಿ ನಾವು ಬಯಸ್ತೇವೆ. ಯಾಕೆ ಅಂತ ಅಂದರೆ, ನಾವು ಬೆಳೆದಂತಹ ಪದಾರ್ಥಗಳನ್ನು ನಾವೇ ಮಾರಾಟ ಮಾಡತಕ್ಕಂತಹ ಸಾಮರ್ಥ್ಯ ಬರದೇ ಇರತಕ್ಕಂಥದ್ದು, ಮತ್ತು ಆ ರೀತಿಯ ಒಂದು ಮನಸ್ಸು ಕೂಡ ಇಲ್ಲದೇ ಇರತಕ್ಕಂಥದ್ದು, ಇದು ನಮ್ಮ ಕೃಷಿಕರಿಗೆ ದೊಡ್ಡ ಹೊಡೆತವನ್ನೇ ನೀಡ್ತಾ ಇದೆ ಅಂಥೇಳಿ ಹೇಳಬಹುದು. ಆ ಕಾರಣಕ್ಕಾಗಿ ಈ ಕೃಷಿ ಬೆಳೆಗಳು ಏನಿದ್ದಾವೋ ಅವುಗಳ ಉತ್ಪನ್ನಕ್ಕೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ನಡುವೆ ಇರುವಂತಹ ಕೃಷಿಕರೊಬ್ಬರು ತಾವು ಏನು ಪದಾರ್ಥವನ್ನು ಕೃಷಿ ಉತ್ಪನ್ನಗಳನ್ನು ಬೆಳೀತಾರೋ ಅದೆಲ್ಲದನ್ನು ಕೂಡ ತಾವೇ ಮಾರುಕಟ್ಟೆಯನ್ನು ಮಾಡುವ ಮೂಲಕ ಒಂದು ಹೊಸ ಬದುಕಿನ ಹಾದಿಯನ್ನು ಕಂಡುಕೊಂಡಂಥವ್ರು. ಅವರು ನಮ್ಮ ಚನ್ನರಾಯಪಟ್ಟಣ ತಾಲೂಕು ಗೊಲ್ಲರ ಹೊಸಹಳ್ಳಿಯ ಸಾವಯವ ಹಾಗೂ ಪ್ರಗತಿಪರ ಕೃಷಿಕರಾದ ಕೆಜಿ ಗಣೇಶ್ ಅವರು. ಇವತ್ತು ಗಣೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಸಾವಯವ ಕೃಷಿಯಲ್ಲಿನ ಅನುಭವಗಳು ಹಾಗೂ ತಾವು ಬೆಳೆದಂತಹ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿನ ಅನುಭವಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಣೇಶ್ ಅವರಿಗೆ. ನಮಸ್ತೆ ಸರ್. ಗಣೇಶ್ ಅವರೇ, ನಿಮಗೆ ಎಷ್ಟು ವಯಸ್ಸು? ನನಗೆ 60 ವರ್ಷ ಸರ್. ಈಗ 60 ವರ್ಷ ಆಯ್ತು. ಏನು ಕೆಲಸ ಮಾಡ್ತಿದ್ರಿ ಪ್ರಾರಂಭದಲ್ಲಿ ನೀವು? ನಾನು SLC ಮಾಡಿ ITI ಮಾಡಿಬಿಟ್ಟು ಆಟೋಮೆಟ್ ಸೆಟ್ಟರ್ ಆಗಿ ಕರ್ನಾಟಕ ಬಾಲ್ ಬೇರಿಂಗ್ಸ್ ಅಂತ ಮೈಸೂರಲ್ಲಿ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರ್. ಆ ನಂತರ ಒಂದು 86 ರಿಂದ 93 ತನಕ ಅಲ್ಲಿ ಮಾಡಿದ್ದು. ಆಮೇಲೆ ಮತ್ತೆ ನಾನು ಗೊಲ್ಲರ ಹೊಸಳ್ಳಿ ಗ್ರಾಮಕ್ಕೆ ಮೈಸೂರಿನಲ್ಲಿ ಇದ್ದಿದ್ದು ಅದು ಕಂಪ್ನಿ. ಅಲ್ಲಿ ನೈಟ್ ಶಿಫ್ಟ್ ಎಲ್ಲ ಆಗ್ತಾ ಇದ್ರು. ರಾತ್ರಿ 12 ಗಂಟೆಲೆಲ್ಲ ಹೋಗಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಎಲ್ಲ ಇತ್ತಾಗ ಅದೆಲ್ಲ ನೋಡಿದ್ರು. ಕೊನೆಗೆ ಸಿಕ್ ಇಂಡಸ್ಟ್ರಿ ಮಾಡಿದ್ರು, ಅದನ್ನ ಲಾಸ್ ಮಾಡಿದ್ರು. ಮತ್ತೆ ಪುನರ್ಜೀವನ ಮಾಡ್ತೀವಿ ಹಾಗೆ ಹೇಗೆ ಅಂತಂದ್ರು ಏನು ಆಗ್ಲಿಲ್ಲ. ಅದು ನಮ್ ಜೊತೆ ಸ್ನೇಹಿತರೆಲ್ಲ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋದ್ರು, ಬೆಂಗಳೂರಲ್ಲೆಲ್ಲ ಇವತ್ತು ಮಾಡ್ತಾ ಇದಾರೆ ಅವರು. ಆದ್ರೆ ನನಗೆ ಅದೇನೋ ಈ ಎಷ್ಟು ದಿನ ಮಾಡಿದ್ರು ಬೇರೆಯವ್ರ ಹತ್ರ ಅವ್ರನ್ನ ಉದ್ಧಾರ ಮಾಡ್ತೀವಿ ಹೊರತು ನಾವು ಉದ್ಧಾರ ಆಗಲ್ಲ ಅನ್ನೋ ಒಂದು ಯೋಚನೆ ಬಂತು. ಮತ್ತೆ ನಮ್ಗೆ ಕೊನೆಯ ಕಾಲದಲ್ಲಿ ಕೈ ಹಿಡಿಯುವಂಥದ್ದು ನಮ್ಮ ಭೂಮಿನೇ ಹೊರತು ಬೇರೆ ಯಾವ ವೃತ್ತಿನೂ ಕೈ ಹಿಡಿಯಲ್ಲ ಅಂತ ಯೋಚನೆ ಇತ್ತು. ಹಾಗಾಗಿ ನಾನು ಕೃಷಿಗೆ ಬಂದೆ ಸರ್. ಎಷ್ಟು ವರ್ಷ ಕೆಲಸ ಮಾಡಿದ್ರಿ ನೀವು ಕೈಗಾರಿಕೆಯಲ್ಲಿ? ಅಲ್ಲಿ ಒಟ್ಟು 83 ರಿಂದ ಒಂದು 10 ವರ್ಷ ಮಾಡಿದ್ವಿ ಸರ್. 10 ವರ್ಷ? 10 ವರ್ಷ ಸರ್. ಹೇಗಿತ್ತು ನಗರದ ಜೀವನ? ಎಲ್ಲ ಯಾಂತ್ರಿಕ ಜೀವನ ಸರ್. ಎದ್ರೆ ಕೆಲಸ ಮಾಡು, ಶಿಫ್ಟ್ ಮಾಡು, ಬಂದು ಮಲ್ಕೋ, ಎದ್ದಳು ಹೋಗು ಅಷ್ಟೇ. ನಾನು ಹೊಸದಾಗ ಏನಾದ್ರು ಯೋಚನೆ ಮಾಡೋಕೆ ನನ್ನ ಮೆದುಳಿಗೆ ಕೆಲಸನೇ ಇಲ್ಲ. ಅಲ್ಲಿ ಏನೋ ಒಬ್ರು ಒತ್ತಡದಲ್ಲಿ ಮಾಡ್ತಾ ಇರ್ತೀನಿ, ಬರ್ತೀನಿ, ಏನೋ ತಿಂಗಳಿಗೆ ಅವ್ರು ಕೊಟ್ಟಿದ್ರಲ್ಲಿ ಒಂದಿಷ್ಟು ಸಂಪಾದನೆ ಮಾಡಿ ಜೀವನ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ರೆ ನಾನೇನಾಗಬೇಕು ಅನ್ನೋದು ಅದರಲ್ಲಿ ಯೋಚನೆ ಮಾಡೋಕೆ ಅವಕಾಶವೇ ಇಲ್ಲ ಸರ್. ಅಲ್ಲಿ ಆ ತರದ ಒಂದು ನಮಗೆ ಆದಂತಹ ನಮ್ದೇ ಆದಂತಹ ಒಂದು ಸ್ವಾತಂತ್ರ್ಯ ಇರ್ತಾ ಇರಲಿಲ್ಲ ಅನ್ನೋದು. ನೀವು ಕೈಗಾರಿಕೆನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತವ್ರು ಈ ಕೃಷಿ ಬಗ್ಗೆ ಹೇಗೆ ಒಲವು ಬಂತು ನಿಮಗೆ? ನನಗೂ ಪ್ರಾರಂಭದಲ್ಲಿ ಕೃಷಿ ಮಾಡಕ್ಕೆ ಮೈಯೇ ಬಗ್ತಿರ್ಲಿಲ್ಲ, ಅಂದ್ರೆ ಕೆಲಸ ಮಾಡಕ್ಕೆ ಆಸಕ್ತಿ ಇರ್ತಿರ್ಲಿಲ್ಲ. ನನಗೆ 35 ಒಳಗಡೆ ಇದ್ದಾಗ ಅಲ್ಲಿ 25 ರಿಂದ 35 ಕೆಲಸ ಮಾಡ್ದು 10 ವರ್ಷ. ಆ 10 ವರ್ಷನ ನಾನು ಒಳ್ಳೆ ಸಂಪಾದನೆ ಮಾಡೋ ಟೈಮಲ್ಲಿ ವೇಸ್ಟ್ ಮಾಡ್ಕೊಂಡೆ ಅಂತ ನನ್ನ ಟೈಮ್ನ. ಆಮೇಲೆ ಯೋಚನೆ ಬಂತು, ಈಗ ಇಂಥ ವಯಸ್ಸಲ್ಲೇ ನಾವು ದುಡಿಯಂತ ವಯಸ್ಸಲ್ಲಿ ಬಂದು ಯಾವ್ದನ್ನೋ ಮಾಡೋಕ್ಕೋಗಿ ಯಾವ್ದ್ರಲ್ಲೂ ಉದ್ದಾರ ಆಗ್ದಲೆ ಸುಮ್ಮನೆ ಕೊನೆಗೂ ಈಗ ಇನ್ನೂ 10 ವರ್ಷ ಆದ್ಮೇಲೆ ಆದ್ರೆ ನಮ್ಮ ಕೈಲಿ ಇನ್ನೂ ಏನು ಮಾಡೋಕ್ಕಾಗಲ್ವಲ್ಲ ಅನ್ನೋ ಉದ್ದೇಶದಿಂದ ನಾನೇನ್ ಮಾಡಿದೆ, ಇದೇ ಸರಿ ನನಗೆ ಏನಾದ್ರೂ ಮಾಡಿ ಕೃಷಿನಲ್ಲೇ ಒಂದು ಇದ್ ಮಾಡ್ಬೇಕು ಅಂತ ಅನ್ಬಿಟ್ಟು ಪ್ರಾರಂಭ ಮಾಡಿದ್ದು ರಾಸಾಯನಿಕ ಕೃಷಿನೇ ಸರ್. ನಾನು 93 ಎರಡ್ 2003 ತನಕ ರಾಸಾಯನಿಕ ಕೃಷಿನೇ ಪ್ರಾರಂಭ ಮಾಡಿದ್ದು. ಅಂದ್ರೆ ರಾಸಾಯನಿಕ ಅಂದ್ರೆ ಭಾರಿ ಪ್ರಮಾಣದ ರಾಸಾಯನಿಕ ಬಳಸ್ಬಿಟ್ಟೆ ನನಗೆ. ಕೆಲವರೆಲ್ಲ ನಮ್ ಸ್ನೇಹಿತರು ಹೇಳೋರು, ತುಂಬಾ ನಿಮ್ಮ ಭೂಮಿ ಎಲ್ಲ ಬರಡಾಗಿ ಹೋಗುತ್ತೆ, ನಿನ್ನ ಭೂಮಿ ಕಳ್ಕೊಂಡ್ಬಿಡ್ತೀರಾ ನೀವು ಅಂತಂದ. ಏನಾರು ಒಂದ್ ಆಗ್ಲಿ ಬಿಡ್ರಿ, ಏನಾರು ಒಂದ್ ಸಾಧನೆ ಮಾಡ್ಲೇಬೇಕು, ಅದ್ರಲ್ಲೇ ಅದು ಒಳ್ಳೇದ ಕೆಟ್ಟದ ಪರೀಕ್ಷೆ ಮಾಡಿ ಆ ನಂತರ ನಾವು ಮಾಡ್ಬೇಕು ಅಂತ ಅನ್ಬಿಟ್ಟು ಹಂಗೆ ಮಾಡ್ತಾ ಇದ್ವಿ ಸರ್. ಒಟ್ಟಿಗೆ ದುಡಿಮೆ ಮಾಡ್ಬೇಕು, ಒಟ್ಟಿಗೆ ದುಡಿಮೆ ಮಾಡ್ಬೇಕು, ಒಂದೇ ಸರಿ ಹುಡುಗುದ್ದೆ. ಅವಾಗೇನು ಡೈಲಿ ಕೆಲ್ಸಕ್ಕೆ 8-10 ಜನ ಕೆಲ್ಸ ಬರೋರು ಸರ್, ಅಷ್ಟೇ ಜಾಗ ಇದ್ದಿದ್ದು. ಮತ್ತೆ 2-3 ದಿನಕ್ಕೆ ಒಂದ್ ವಾರದಲ್ಲಿ ಒಂದ್ ಲೋಡ್ನಾರು ತರಕಾರಿನ ನಾನು ಬೆಂಗಳೂರಿಗೆ ಹೊಡಿತಾ ಇದ್ದೆ ಸರ್. ಅಷ್ಟು ರಾಸಾಯನಿಕಗಳನ್ನ ಬಳಸ್ತಾ ಇದ್ದೆ ನಾನು. ಏನ್ ಮೇಳಗೆ ಇದ್ರೆ ನೀರ್ ಬಿಡು, ಅವಾಗ ನೀರಿಗೂ ತೊಂದರೆ ಇರ್ಲಿಲ್ಲ. ಮತ್ತೆ ಪವರ್ ಸಪ್ಲೈನು ಈ 18 hours 3 ಫೇಸ್ ಲೈನ್ ಕೊಡೋರು. ಮತ್ತೆ ಈಗ ರಾಸಾಯನಿಕ ಗೊಬ್ಬರಗಳು ಕಮ್ಮಿ ಆಗ ರೇಟ್ ಸುರ್ದಿದ್ದೆ ಮಾಡಿದ್ದೆ ಆಯ್ತು. ಕೊನೆಗೆ ನೋಡಿದ್ರೆ ದಿನ ದಿನ ಆಯ್ತಾ, ಏನ್ ಕೊಟ್ರು ಭೂಮಿ ಮುರ್ಲೆ ಎಂಟೆ, ನಾವು ಕಾಲಿಟ್ರೆ ಕಾಲು ಹಿಂಗೆ ಮುಳ್ಳಂಗೆ ಒತ್ತಬೇಕು ಆತರ ಇತ್ತು ಭೂಮಿ. ಸ್ವಲ್ಪ ದಿನ ಆದಾಗ ನಮ್ಮ ಮನೆಯವರು ಗಲಾಟೆ ಮಾಡ್ಬಿಟ್ರು, ನೀವು ಕಾಯಿ ಸುಳಿದ್ಬಿಟ್ಟು ಕೊಬ್ಬರಿ ಸುಳಿದ್ಬಿಟ್ಟು ಎಲ್ಲ ಗೊಬ್ಬರದ ಅಂಗಡಿಯವರಿಗೆ ಅವರಿಗೆ ಇವರಿಗೆ ಕೆಲಸದವರಿಗೆ ಕೊಟ್ಬಿಟ್ಟು ನಾವು ಸಾಲಗಾರರಾಗ್ತಾ ಇದ್ದೀವಿ ಅಂತ ಒಂದು 10 ಪಿರಿಯಡ್ ಅಲ್ಲಿ ಸಾಲ ಇಲ್ಲದೆ ಕೃಷಿ ಸ್ಟಾರ್ಟ್ ಮಾಡಿ ಆ 10 ಒಂದು 3.5 lakh ಸಾಲ ಮಾಡುದು. ಜನರ ಲೆಕ್ಕದಲ್ಲಿ ಒಳ್ಳೆ ದುಡ್ಡು ಇಟ್ಟಿದ್ದಾನೆ ಅಂತ, ಯಾಕೆಂದ್ರೆ ತರಕಾರಿ ಹೋಗ್ತಿತ್ತಲ್ಲ, ಅದಕ್ಕೆ ಜನರೇ ಅಂತ ತಿಳ್ಕೊತಾರೆ ಅವರ ಲವಲವಿಕೆ ಮೇಲೆ ಅವ್ರದ್ದು ಆದಾಯದಲ್ಲಿ ಇದಾರೆ ಅಂತ. ಆಕ್ಚುಲ್ ಆಗಿ ಒಂದು 3.5 lakh ಸಾಲ ಆಗಿತ್ತು ಸರ್, 2003 ರೊತ್ತಿಗೆ 10 ಮಾಡೋದ್ರೊಳಗಡೆ ಬ್ಯಾಂಕ್ ನಲ್ಲಿ ಒಂದು 3.5 lakh ಸಾಲ ಆಗಿತ್ತು ಸರ್. ಕೃಷಿ ಜಮೀನು ಇತ್ತ ಹೇಗೆ ನಿಮ್ಗೆ? ಅದೇ 4 acres 12 gunte ಅಷ್ಟೇ ಜಮೀನು ಸರ್. ಅಂದ್ರೆ ನೀವು ಮೈಸೂರಿಂದ ಬಂದಾಗಲೇ ಇತ್ತು ನಿಮಗೆ ಜಮೀನು? ಇತ್ತು ಜಮೀನಿತ್ತು. ನಿಮ್ಮ ಮೂಲ ಊರು ಗೊಲ್ಲರಹಸವಳ್ಳಿನ ಹೇಗೆ? ಇಲ್ಲ, ನಮ್ದು ಸ್ವಂತ ಊರು ದಿಡಗದ ಹತ್ರ ನರಿಹಳ್ಳಿ ಅಂತ. ನರಿಹಳ್ಳಿ ಅಧ್ಯಯನ ಮಾಡಿದೆ ಅದನ್ನ, ಕಮ್ಮಿ ಅಂದ್ರೆ ಒಂದು 10 ಓದಿದೀನಿ ನಾನು ಆ ಬುಕ್ ನ ಪೂರ್ತಿ, ಸ್ವಾಮಿ ಆನಂದ್ ಅವ್ರು ಬರ್ದಿರೋದನ್ನ. ಆವಾಗ ನನಗೆ ಇದೇ ರೀತಿ ಏನಾದ್ರೂ ಒಂದು ಹೊಸದಾಗಿ ಇದ್ರಲ್ಲೇ ಮಾಡಬೇಕು, ಖರ್ಚಿರಬಾರ್ದು ಮಾಡಬೇಕು ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೆ. ಅದೇ ಟೈಮ್ಗೆ ನಮ್ಮ ಫಲದ ಆಗ್ರೋದವರು ಅವರು ಸಾವಯವ ಗ್ರೂಪ್ನೆಲ್ಲ ಮಾಡಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಒಂದು ಟೀಮ್ನ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಅದೇ ಟೈಮಿಗೆ ಬಂದರು ಅವರು. ಆವಾಗ ಅವ್ರದ್ದು ಸಂಪರ್ಕ ಸಿಕ್ತು, ನಾನು ಇಲ್ಲಿ ಓದಿದ್ದೆ, ಎರಡಕ್ಕೂ ಒಳ್ಳೆ ಇದಾಯ್ತು. ಆ ಟೈಮಲ್ಲಿ ಬದಲಾವಣೆ ಮಾಡಿಕೊಂಡ್ವಿ ಸರ್. ಹೇಗೆ ಹಂತ ಹಂತವಾಗಿ ಹೇಗೆ ಬದಲಾವಣೆ ಮಾಡ್ಕೊಂಡ್ರೆ? ಯಾಕೆ ಅಂತ ಅಂದ್ರೆ ರಾಸಾಯನಿಕದಲ್ಲಿ ಮಾಡ್ತಕ್ಕಂಥವ್ರು ನೇರವಾಗಿ ನಾವು ಸಾವಯವಕ್ಕೆ ಇಳಿಯೋದು ಅಷ್ಟು ಸುಲಭ ಅಲ್ಲ, ಯಾಕೆಂದ್ರೆ ಪೂರ್ವಭಾವಿ ತಯಾರಿ ಬೇಕಾಗುತ್ತೆ. ಅಲ್ಲಾದ್ರೆ ನಾವು ಅಂಗಡಿಗೆ ಹೋಗಿ ಗೊಬ್ಬರ ತಂದು ಹಾಕ್ಬಿಡ್ಬೋದು, ಇಲ್ಲಿ ಹಂಗಾಗೋದಿಲ್ಲ, ಗೊಬ್ಬರ ನಾವು ನಾವೇ ಉತ್ಪಾದನೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಹಂತ ಹಂತವಾಗಿ ಬದಲಾವಣೆ ಸರ್? ನಾನು ಹಂತ ಹಂತ ಮಾಡ್ಕೊಳ್ಳಿಲ್ಲ ಸರ್. ಅದು ಸ್ವಲ್ಪ ಕುಡಿದ್ರು ಕುಡಿಯರಿಗೆ ಇನ್ನೊಂದ್ ಸ್ವಲ್ಪ ಕುಡಿಯೋಣ ಅನ್ನತ್ತೆ, ಹಾಗಾಗಿ ಸಂಪೂರ್ಣವಾಗಿ ಬಿಟ್ಬಿಟ್ಟೆ ಸರ್. ಆವಾಗ 2 ನಮಗೆ ತುಂಬಾ ಕಷ್ಟ ಆಯ್ತು. ಅಂದ್ರೆ ಅದನ್ನ ಮತ್ತೆ ಭೂಮಿನ ನಾವು ಹಂತಕ್ಕೆ ತಗೊಂಡು ಸಾಧಾರಣ ಬೆಳೆ ಬೆಳೆಯಕ್ಕೂ ಒಂದ್ 2 ತನಕ ಬಹಳನೇ ಹಿಂಸೆ ಆಯ್ತು. ಆದ್ರೂ ನಾನು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಇದ್ ಬಿಟ್ರೆ ಇನ್ನ ನಮಗೆ ಬೇರೆ ದಾರಿ ಇಲ್ಲ, ಇದು ಇದ್ ಮಾಡ್ದ ಹೋದ್ರೆ ನಮಗೆ ನೆಕ್ಸ್ಟ್ ಭವಿಷ್ಯ ಇಲ್ಲ ಅನ್ನೋದನ್ನ ತಿಳ್ಕೊಂಬಿಟ್ಟೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ನಾನು ಟೊಮೊಟೊ ಬೆಳೆದೆ ಸರ್ ಸಾವಯವದಲ್ಲೇ, ನಮ್ಮ ಫಲದವರು ಅವರು ಗೊಮಿನಿ ಅಂತ ಒಂದು ಪ್ರಾಡಕ್ಟ್ ಇತ್ತು ಎರೆಗೊಬ್ಬರ, ಅದನ್ನ ಹಾಕಿ ಮಾಡಿದೆ ಸರ್. ಅದು ಒಂದ್ ಸ್ವಲ್ಪಕ್ಕೆ ಮಾಡಿದ್ದೆ, ಇದೊಂದ್ ರಾಸಾಯನಿಕದ ಒಂದ್ ಸ್ವಲ್ಪ ಮಾಡಿದ್ದೆ. ಅದರಲ್ಲಿ ಈ ರಾಸಾಯನಿಕದಲ್ಲಿ ಮಾಡಿದ್ದು ಎಲ್ಲ ಯೆಲ್ಲೋಶ್ ಬಂದು ಆರೆಂಜ್ ಕಲರ್ ಬಂತು ಟೊಮೊಟೊ, ಮತ್ತೆ ಆಗ ರೇಟು ಸಿಗ್ಲಿಲ್ಲ, ಹೊರಟೋಯ್ತು. ಇನ್ನೊಂದು ನಾನು ಏನು ಆರ್ಗ್ಯಾನಿಕ್ ಮಾಡಿದ್ನಲ್ಲ ಅದು ಮತ್ತೆ ಫ್ಲವರ್ ಆಯ್ತು ಸರ್. ಒಂದ್ಸತಿ ಬೆಳೆ ಬಂದು ಹೋಗಿ ಮತ್ತೆ ಫ್ಲವರ್ ಆಗಿ ಹಣ್ಣು ಬಂತು ಸರ್. ಅದು ಒಂದು 100-110 ರೂಪಾಯಿಲೆಲ್ಲ ಚೀಲ ಎಲ್ಲ ಹೋಯ್ತು ಅಂತ ಟೈಮಲ್ಲಿ, 10 ಮಾರಿ ಚೀಲ ಟೈಮಲ್ಲಿ. ಆವಾಗ ನನಗೆ ಖುಷಿ ಆಯ್ತು, ಇದರಲ್ಲಿ ಗ್ಯಾರಂಟಿ, ನಂಬಿಕೆ ಇಡಬಹುದು ಸಾಧನೆ ಮಾಡಬಹುದು ಅನ್ನೋದು ಯೋಚನೆ ಬಂತು ಸರ್. ಆಗ ಕಾನ್ಫಿಡೆಂಟ್ ನನಗೆ ಹೆಚ್ಚಾಯ್ತು. ಆಗ್ಲಿಂದನು ಅಷ್ಟೇ, ಒಂದು ಕಾಳು ರಾಸಾಯನಿಕ ಅವತ್ತಿಂದನು ಬಳಸೋದನ್ನ ನಿಲ್ಸೇಬಿಟ್ಟೆ ಸರ್. ಈಗ ನಾವು ರಾಸಾಯನಿಕ ನಿಲ್ಲಿಸಿದ ಅಂದ ತಕ್ಷಣ ಭೂಮಿ ಮಾತ್ರ ಕೇಳ್ತಾನೆ ಇರುತ್ತೆ, ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ನಾವು ನೀಡಬೇಕಾಗುತ್ತೆ. ಈಗ ಸಾವಯವ ಪದ್ಧತಿಯಲ್ಲಿ ಹೇಗೆಲ್ಲ ಪೋಷಕಾಂಶಗಳನ್ನ ಒದಗಿಸ್ತಾ ಇದೀವಿ? ಮೊದಲು ಮಾಡಿದ್ದು ಸರ್ ಜೀವಾಮೃತನೇ ಮತ್ತೆ ಬೀಜಾಮೃತ, ಇದನ್ನೇ ಪಾಳೆಕರವ್ರ ಮೆಥಡ್ ತುಂಬಾ ಹತ್ರ. ಸಾವಯವಕ್ಕೆ ಯಾರು ಹೋಗದಾದ್ರೂ ಪಾಳೆಕರವ್ರ ಮೆಥಡ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಅವಾಗ ಜೀವಾಮೃತ ಬೀಜಾಮೃತ ಇದನ್ನೇ ಮಾಡಿಕೊಂಡು, ಮತ್ತೆ ಸೊಪ್ಪುಗಳು ಹೇರಳವಾಗಿ ಸಿಗೋದು ಸರ್ ನಮಗೆ, ಹಸಿ ಸೊಪ್ಪುಗಳೆಲ್ಲ ಸಿಗೋದು. ಮತ್ತೆ ಈಗ ಜೀವಾಮೃತದಲ್ಲಿ ಏನು ಅಂದ್ರೆ ಇದಿಲ್ಲ, ಸಾರಜನಕ ಇಲ್ಲ, ಹಾಗಾಗಿ ಅಲ್ಲಿಗೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಹಾಕೊಂಡು ಎಲ್ಲ ಮಾಡಿಕೊಂಡು ನಾನು ಏನು ನನಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟೇ ಮಾಡ್ಕೊಂಡು ಹೋಗಿದ್ದು. ಆಮೇಲೆ ಇನ್ ಬಾಕಿದ್ಕೆಲ್ಲ ಏನ್ ಮಾಡ್ಬಿಡೋದು, ಎಲ್ಲ ಧಾನ್ಯನು ಹಾಕ್ಬಿಟ್ಟು ನಮ್ಮ ದನಗಳಲ್ಲೇ ಉಕ್ಕೆ. ಇದುವರೆಗೂ ಟ್ರಾಕ್ಟರ್ನಲ್ಲಿ ನಾನು ಜಮೀನೇ ಉಕ್ಕೆ ಓಡಿಸಿಲ್ಲ ಸರ್, ಓಡಿಸಿಲ್ಲ. ಆವಾಗ ಎಲ್ಲ ಧಾನ್ಯಗಳನ್ನ ಹಾಕ್ಬಿಟ್ಟು ಜೂನ್ ಜುಲೈ ತಿಂಗಳಲ್ಲಿ ಹಾಕ್ಬಿಟ್ರೆ ಡಿಸೆಂಬರ್ ತನಕ ಏನು ತೆಗಿತಿರ್ಲಿಲ್ಲ ಸರ್. ಹಬ್ಬ ತಡ್ನಿ ಅವರೆ ಇದೆಲ್ಲ ಕಾಯಿಲ್ಲ ಬಿಡೋದು ಸರ್, ಅಲ್ಲಿ ಇಲಿಗಳೆಲ್ಲ ಸಾಕಷ್ಟು ಸೇರ್ಕೊಳ್ಳೋದು. ಅದೇ ಬೇಕಾದಂಗೆ ಉಳುಮೆ ಮಾಡಿ ಅಂತ ರೈತರಿಗೆ. ಆನಂತರ ಸಾವಯವದಲ್ಲಿ ಏನೇನು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಈಗ ಯಾವ್ದು ಇಂಥದ್ ಮಾಡಿಲ್ಲ ಅನ್ನಂಗಿಲ್ಲ ಸರ್, ಯಾವ ಬೆಳೆ ಬೇಕಾದ್ರೂ ಬೇಕು ಅಂದಾಗ ಮಾಡ್ತಾ ಇರೋದೆ. ಪ್ರಧಾನವಾಗಿ ಯಾವ್ಯಾವ ಬೆಳೆ ಇದೆ ಈಗ ನಿಮ್ಮ ಹತ್ರ? ಅರ್ಶಿನ ಶುಂಠಿ ಅದು ಮಾಮೂಲಿ ಇದ್ದೇ ಇರುತ್ತೆ ಸರ್ ನಮ್ಗೆ. ಬಾಳೆ ಇನ್ನು ಅಡಿಕೆ ತೆಂಗು ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಸರ್. ಈಗ ಮಧ್ಯದಲ್ಲಿ ಬೇಕಾದಾಗ ತರಕಾರಿಗಳನ್ನ ಈ ವರ್ಷ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಾಗಲಕಾಯಿನ ಮಾಡಿದೀನಿ ಸರ್. ಈಗ ಅದು ಈಗ ಭಾರಿ ಮಳೆ ಆಗ್ತಾ ಇದೆ, ಆದ್ರೂ ಇನ್ನು ಏನು ಆಗಿಲ್ಲ, ಅದು ಗಿಡ ಹಾಳಾಗಿಲ್ಲ. ಆ ಮಳೆಗೆ ಅದು ನಿಲ್ತಿರ್ಲಿಲ್ಲ ಮೊದ್ಲೇ. ನಾನು ರಾಸಾಯನಿಕ ಮಾಡಿದ ಟೈಪ್ ಏನಾರ ಇದ್ದಿದ್ರೆ ಆ ಗಿಡ ಇಷ್ಟೊತ್ತಿಗೆ ಹಣ್ಣಾಗ್ಬಿಟ್ಟಿರೋದು. ಈಗ ಇನ್ನು ಕರವಾಗಿ ಚೆನ್ನಾಗಿದೆ. ಈ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಅಂತ ಅಂದ್ರೆ ಚಂದ್ರಾಪಟ್ಟಣ ಅರಸೀಕೆರೆ ಈ ಭಾಗದಲ್ಲಿ ಅರಿಶಿನ ಏನ್ ಅಷ್ಟು ಬೆಳೆಯೋದಿಲ್ಲ, ನೀವ್ ಯಾಕೆ ಅರಿಶಿನ ಬೆಳೆಯೋ ಅಂತ ಒಂದು? ಪ್ರಾರಂಭದಿಂದನೂ ನಾನು ಸಾವಯವಕ್ಕೆ ಬಂದ್ಮೇಲೆ ಹೆಚ್ಚಿಗೆ ಅರಿಶಿನೇ ಸರ್ ಬೆಳೆದಿದ್ದು. ಈಗ ಸ್ವಲ್ಪ ಲೇಬರ್ ಸಿಗೋದು ಕಮ್ಮಿ ಅಂತ ಕಮ್ಮಿ ಪ್ರಮಾಣದಲ್ಲಿ ಹಾಕೋತೀನಿ. ಮೊದಲು 1.5-2 ಎಕರೆಗೆ ಹಾಕ್ಬಿಟ್ಟು ಅದರಲ್ಲಿ ಸಾವಯವದಲ್ಲೇ ಬೆಳೆದು ಒಳ್ಳೆ ಹಣ ಸಂಪಾದನೆ ಆಯ್ತು ಸರ್. ಅವಾಗ ಸಾವಯವದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ ಅರಿಶಿನ? ಹೇಗೆ ಆರಾಮಾಗಿ ಮಾಡಬಹುದು ಸರ್, ಅದೇನು ಗೆಡ್ಡೆ ತರ, ಅದಕ್ಕೇನು ಭೂಮಿ ಸಾಫ್ಟ್ ಆಗಿ ಇದ್ಬಿಟ್ಟು ನಾವು ಸೊಪ್ಪು ಸೆದೆ ಹಾಕ್ಬಿಟ್ಟು ಒಂಚೂರು ಅಲ್ಲಿ ಲಘು ಮಾಡ್ಬಿಟ್ರೆ ಭೂಮಿನ, ಗೆಡ್ಡೆ ಬೇಕಾದಂಗೆ ಬರುತ್ತೆ ಸರ್. ಯಾವ ತಳಿ ಬೆಳ್ಕೊಳ್ತೀರಿ? ನನ್ನ ಹತ್ರ ಒರಿಸ್ಸಾ ಒಂದೈತೆ, ಆಮೇಲೆ ಕಸ್ತೂರಿ ಅರಿಶಿನ ಒಂದಿದೆ. ಅದು ಕಸ್ತೂರಿ ಅರಿಶಿನ ಒರಿಸ್ಸಾ ಅರಿಶಿನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋತೀನಿ. ಇನ್ನೊಂದು ಮಾಮೂಲಿ ಎಲ್ಲ ಬೆಳೀತಾರಲ್ಲ ನಮ್ಮ ಇಲ್ಲೇ ಲೋಕಲ್ ಅಲ್ಲಿ ಹೈಬ್ರಿಡ್ ತಳಿ, ಅದೊಂದು. ಎಷ್ಟು ಹಾಕೊಳ್ತೀರ ಇವಾಗ? ಈಗೆಲ್ಲ ಒಂದು 15-20 ಕುಂಟೆ ಸರ್ ಅಷ್ಟೇ. ನಾವು ಒಬ್ರು ಏನ್ ಕೆಲಸ ಮಾಡ್ಕೋಬಹುದು ಅಷ್ಟಕ್ಕೇನೆ, ಈಗ ಆಳುಗಳ ಮೇಲೆ ಅವಲಂಬನೆ ಇಲ್ಲ. ಈಗ ಅರಿಶಿನ ಸಾಮಾನ್ಯವಾಗಿ ಶುಂಠಿ ಬೆಳೆದಂಗೆ ಬೆಳೆಯೋದಲ್ವಾ? ಶುಂಠಿ ಅಷ್ಟು ಕೆಲಸ ಬೇಕಾಗಿಲ್ಲ ಸರ್ ಅರಿಶಿನಿಗೆ. ಹಾಕ್ದಾಗ ಒಂದ್ ಸ್ವಲ್ಪ ಏನು ಅದ್ ಹಾಕಿದ್ಮೇಲೆ ಯಾವ್ದಾರು ಒಂದ್ ದ್ವಿದಳ ಧಾನ್ಯನ ಹಾಕೊಂಡ್ಬಿಟ್ರೆ ಬೀನ್ಸ್ ಅಥವಾ ಯಾವ್ದಾರು ನಿಮಗೆ ಅಲಸಂದೆ ಹೆಸರು ಆತರದ್ ಏನಾರು ಹಾಕೊಂಡ್ಬಿಟ್ರೆ ಅದಕ್ಕೆ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಚೆನ್ನಾಗಿ ಆಗ್ಬಿಡುತ್ತೆ ಸರ್. ಮತ್ತೆ ಆ ಬಂದಿದ್ ಬೆಳೆಯಲ್ಲಿ ನಮಗೆ ದುಡ್ಡು ಆಗ್ಬಿಡುತ್ತೆ. ಅದನ್ನ ಅಲ್ಲೇ ಹಾಕ್ಬಿಟ್ರೆ ಅದು ಅದ್ರ ಮೇಲೆ ಒಂದ್ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಸಾಕು, ಅದಕ್ಕೆ ದಿಂಡ ಆಗ್ಬಿಡುತ್ತೆ. ಇಷ್ಟು ಸುಲಭ ಹಾಕುವಾಗ್ಲೇ ಬೆಡ್ ಮಾಡ್ಕೊಂಡು ಹಾಕ್ಬೇಕು? ಹೆಂಗೆ? ಹಂಗು ಮಾಡ್ಬೋದು, ಬೆಡ್ ಮಾಡಿದ್ರೆ ಸುಲಭ ಸರ್. ಬೆಡ್ ಮಾಡ್ ಹಾಕಿದ್ರೆ ಸುಲಭ. ನಾವು ಯಾಕೆಂದ್ರೆ ಕಾಳುಗಳು ಉಣಕ್ಕೂ ಎಲ್ಲದಕ್ಕೂ ಕೆಲವು ಕಡೆ ಎಲ್ಲ ಈ ಇದ್ರ ಕಡೆ ಎಲ್ಲ ದರ್ಗಾ ಕಡೆ ಎಲ್ಲ ಏನ್ ಮಾಡ್ತಾರೆ, ಹುಣಸೂರು ಆ ಕಡೆ ಎಲ್ಲ ಈರುಳ್ಳಿ ಬೆಳ್ಕೋತಾರೆ ಚಾಮರಾಜನಗರ ಅಲ್ಲೆಲ್ಲ ಸಣ್ಣ ಈರುಳ್ಳಿ. ನಾವು ಅದನ್ನ ಹಾಕ್ತಾ ಇಲ್ಲ, ಅದ್ರ ಬದಲು ಹಿಂಗೆ ಬೀನ್ಸ್ ಹೆಸರುಕಾಳು ಈ ತರದನ್ನ ದ್ವಿದಳ ಧಾನ್ಯದ ಅಲ್ಲಿ ಬೆಳಿತೀವಿ ಸರ್. ಎಷ್ಟು ಅಂತರಕ್ಕೆ ಹಾಕೊಳ್ತೀರ? ಒಂದು ಬೆಡ್ಗೆ 2 ಲೈನ್ ಹಾಕೋತೀವಿ ಸರ್. ಅರಿಶಿನ ಅರಿಶಿನ ದ್ವಿದಳ ಧಾನ್ಯಗಳು ಎರಡರ ಮಧ್ಯಕ್ಕೆ ಹಾಕ್ತಿವಿ, ಮಧ್ಯದಲ್ಲಿ ಒಂದ್ ಸಾಲ ಹಾಕ್ತಿವಿ, ಆಮೇಲೆ ಒಂದು 2 ಸಾಲ ಬಿಟ್ಟು ಆಚೆಗೆ ತೊಗರಿ ಹಾಕೋತೀವಿ. 2 ಸಾಲ ಬಿಟ್ಟು ಆಚೆ ಎರಡು ಸಾಲ ದೂರ ಹಾಕ್ಬೇಕದು, ನೆರಳಾಗ್ಬಿಟ್ರೆ ಅರಿಶಿನ ಚೆನ್ನಾಗಿ ಬರಲ್ವಲ್ಲ, ಅದಕ್ಕಾಗಿ ಅದು ದೂರ ಹಾಕೊಂಡ್ಬಿಟ್ರೆ ಅದ್ರದ್ದು ಸಾಕಷ್ಟು ತ್ಯಾಜ್ಯ ಸಿಗುತ್ತೆ ನಮ್ಗೆ ತೊಗರಿದು. ಮತ್ತೆ ಬೆಳೆನು ಚೆನ್ನಾಗಿ ಬರುತ್ತೆ. ಅದು ನಾವು ಕಾಳು ಯುದ್ಧವರೆಗೂ ಕೊಳ್ಳಂತ ಅಭ್ಯಾಸ ಇಟ್ಕೊಂಡಿಲ್ಲ ಸರ್ ಮನೆಗೆ ಬೆಳೆಗೆ. ಈಗ ಅಂಗಡಿಗೂ ಉಳಿದಿದ್ನೆಲ್ಲ ಮಾರಾಟ ಮಾಡೋಂತ ವ್ಯವಸ್ಥೆನು ಇಟ್ಕೊಂಡಿದೀನಿ ಸರ್. ಅರಿಶಿನ ಎಷ್ಟು ದಿವ್ಸಕ್ಕೆ ಬರುತ್ತೆ ಸರ್? ಅದು ಈಗ ಮೇ ತಿಂಗಳಲ್ಲಿ ಹಾಕಿದ್ರೆ ಡಿಸೆಂಬರ್ ಅಥವಾ ಜನವರಿನಲ್ಲಿ ಕೀಳಬಹುದು ಸರ್. ಒಳ್ಳೆ ಬಿಸಿಲಿದ್ದಾಗ ಒಣಗ್ಸಕ್ಕೆ, ಅದು ಬೇಯಿಸಿ ಒಣಗ್ಸಕ್ಕೆ ಸರಿಯಾದ ಟೈಮು ಸರ್. ಅದು 8 ತಿಂಗಳು ಬೇಕಾಗುತ್ತೆ ಸರ್. 8 ತಿಂಗಳು ಅರಿಶಿನದ ಗಡ್ಡೆಗಳನ್ನೇ ಮಾರಾಟ ಮಾಡ್ತೀರಾ ಅಥವಾ ಪುಡಿ ಮಾಡಿಸಿ ಮಾರಾಟ ಮಾಡ್ತೀರಾ? ನಾವು ಪುಡಿ ಮಾಡಿ ನಾವು ಬೇಕಾದವ್ರಿಗೆ ಮಾರ್ತೀವಿ. ಮತ್ತೆ ನಮ್ಮ ಹತ್ರ ಒಬ್ರು ಡಾಕ್ಟರ್ ತುಮಕೂರವ್ರು ಒಬ್ರು ಡಾಕ್ಟರ್ ಇದಾರೆ, ಅವರು ಆಯುರ್ವೇದಿಕ್ ಡಾಕ್ಟರ್, ಅವ್ರ ಹಸಿ ಅರಿಶಿನ ತಗೊಳ್ತಾರೆ, ಅವ್ರಿಗೂ ಕೊಡ್ತೀವಿ, ಅವ್ರಿಗೂ ಕ್ವಿಂಟಲ್ ಗಟ್ಟಲೆ ತಗೊಳ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ, ಬಾಕಿದ ಬೇಯಿಸ್ತೀವಿ. ನನಗೆ ಎಷ್ಟು ಮಾರಾಟಕ್ಕೆ ಬೇಕಾಗತ್ತೆ ಅಷ್ಟು ಇಟ್ಕೊಂಡು ಬಾಕಿದ ನಮ್ಮ ಫಲದ ಸಂಸ್ಥೆಯವ್ರಿಗೂ ಕೊಡ್ತೀವಿ. ಈ ಕಸ್ತೂರಿ ಅರಿಶಿನದ್ದು ಏನು ವಿಶೇಷ ಸರ್? ಅದು ಈ ಕ್ರೋಕೋಮ್ ಅಂತ ಏನು ಅರಿಶಿನ ಇದೆಯಲ್ಲ, ಅರಶಿನದ ಕಲರ್ ಜಾಸ್ತಿ ಮತ್ತೆ ಔಷಧಿ ಗುಣ ಜಾಸ್ತಿ ಸರ್, ಅದ್ರಲ್ಲಿ ತುಂಬಾ ಔಷಧಿ ಗುಣ ಇದೆ. ಅದನ್ನ ನನಗೆ ಡಾಕ್ಟರ್ ವಸುಂಧರ ಮೇಡಮ್ ಅವರು ಜಿ ಕೆ ವಿ ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಹೋಗಿದ್ದಾಗ ಒಂದೇ ಒಂದ್ ಬೆರಳಷ್ಟು ಮಾತ್ರ ಕೊಟ್ಟಿದ್ರು ಸರ್, ಅದನ್ನೇ ಟನ್ ಗಟ್ಟಲೆ ಬೆಳೆಯುವಷ್ಟು ಮಾಡಿದ್ದೆ. ಈಗ ಮಧ್ಯದಲ್ಲಿ ಖಾಲಿ ಆಗ್ಬಿಟ್ಟಿತ್ತು, ಈಗ ಕಳೆದ ವರ್ಷ ಮತ್ತೆ ಈಗ ಮಾಡಿದೀನಿ. ಈಗ ಒಂದ 8 ಕುಂಟೆಗೆ ಅದನ್ನೇ ಮಾಡಿದ್ದೀನಿ ಸರ್. ಚೆನ್ನಾಗೂ ಬರುತ್ತಲ್ಲ ಅದು, ಫೈನ್ ಬರುತ್ತೆ ಸರ್, ಏನ್ ಒಂದು ಚೂರು ರೋಗ ರುಜಿನಿಗಳು ಏನಿಲ್ಲ. ಏನ್ ಬರೀ ಜೀವಾಮೃತ ಕೊಟ್ಕೊಂಡ್ರೆ ಸಾಕು, ಅದು ಏನ್ ಒಂದ್ 5-6 ಸಾರಿ ಜೀವಾಮೃತ ಕೊಟ್ರೆ ಬೆಳೆ ಬಂದ್ಬಿಡುತ್ತೆ. ಏನ್ ರೋಗ ಕೀಟ ಏನು ಬರಲ್ಲ, ಏನು ಬರಲ್ಲ. ಬಂದ್ರೆ ಕಪ್ಪೇನ್ ಬರುತ್ತೆ, ಆವಾಗ ಒಂದ್ ಸ್ವಲ್ಪ ಮಜ್ಜಿಗೆ ಗಿಜ್ಜಿಗೆ ಹೊಡ್ಕೊಂಡ್ರೆ ಅಥವಾ ಜೀವಾಮೃತ ಕರೆಕ್ಟ್ ಆಗಿ ಆ ಟೈಮಲ್ಲಿ ಕೊಟ್ಕೊಂಡ್ಬಿಟ್ರು ವಾಸನೆಗೆ ಇರಲ್ಲ, ಮತ್ತೆ ಅದೆಲ್ಲ ಅಲ್ಲೆಲ್ಲ ಇದಾಗತ್ತಲ್ಲ, ತಿನ್ನಕ್ ಹೋಗಲ್ಲ ಅದು. ಅಥವಾ ಗಂಜಲ ಸ್ಪ್ರೇ ಮಾಡ್ಕೊಂಡ್ರು ಆಗತ್ತೆ, 1:4, 1:6 ಅಲ್ಲಿ ಹಾಕೊಂಡ್ಬಿಟ್ಟು ಹಾಕೊಂಡ್ರೆ ಆ ಕಪ್ಪೆನ್ನ ಕಳಿಬಹುದು. ಇದಕ್ಕೇನು ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಅಂತ ನಾವು ಬೆಡ್ಡೆ ಮಾಡಿರ್ತೀವಲ್ಲ ಸರ್, ಅಲ್ಲಿಗೆ ಏನ್ ಮಾಡ್ತೀವಿ ನಾವು ಬೆಡ್ ಮಾಡುವಾಗ ನಮ್ಮಲ್ಲಿ ಮರಗಳು ಜಾಸ್ತಿ ಇದೆ, ಅದನ್ನೆಲ್ಲ ಸವರ್ಸಿದ್ದೆಲ್ಲ ಇರುತ್ತೆ, ಇಷ್ಟಿಷ್ಟು ದಪ್ಪ ಏನ್ ಇಡಿಯಷ್ಟು ದಪ್ಪ ಸೌದೇನು ಅದ್ರೊಳಗೆ ಹಾಕ್ಬಿಟ್ಟು ಬೆಡ್ ಮಾಡಿರ್ತೀನಿ ನಾನು. ಅಂದ್ರೆ ನಿಧಾನಕ್ಕೆ ಕರ್ಗದು, ಅದು ಇಷ್ಟ ಬಂದಂಗೆ ಸುಡೋದಾಗ್ಲಿ ಮತ್ತೊಂದಾಗ್ಲಿ ಏನಿಲ್ಲ, ಅದ್ರೊಳಗೆ ಹಾಕಿ ಬಿಟ್ಬಿಟ್ಟಿರ್ತೀವಿ. ಯಾವಾಗ್ಲೂ ಅದು ಲಘುವಾಗಿರತ್ತೆ, ಹಂಗಾಗಿ ಏನು ಹೆಚ್ಚಿಗೆ ಕೇಳಲ್ಲ ಸರ್. ಅದು ಇಳುವರಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಸರ್. ಒಂದ್ ಬಡ ಎಲ್ಲ 1.5-2 kg ತನಕ ಬರುತ್ತೆ, ಅದು ವಿಶೇಷ ಸರ್. ಅರಶಿನ ಏನೋ ಬೆಳೆದ್ ಬಿಡ್ತೀರಾ ನೀವು, ಈ ಶುಂಠಿನ ಹೆಂಗ್ ಮಾಡ್ತೀರಾ ಅಂತ ಸಾವಯವದಲ್ಲಿ? ಆರಾಮಾಗಿ ಮಾಡಬಹುದು ಸರ್. ಈಗ ನಾನು ಯಾಕೆಂತಂದ್ರೆ ನಾವ್ ಇವತ್ತು ಸುತ್ತಮುತ್ತ ನೋಡ್ತಾನೆ ಇದೀವಿ, ಅದಕ್ಕೆ ಕಳೆನಾಶಕದಿಂದ ಹಿಡಿದು ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡೋದ್ರಿಂದ ಹಿಡಿದು ಎಲ್ಲಾ ಭಾಗದಲ್ಲೂ ಕೂಡ ರಾಸಾಯನಿಕಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ. ರಾಸಾಯನಿಕ ಇಲ್ಲ ಅಂತ ಅಂದ್ರೆ ಬೆಳೆನೇ ಬರೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ನಮ್ಮ ರೈತರಲ್ಲಿ. ಆ ಕೆಟ್ಟ ಅಭಿಪ್ರಾಯ ನಮ್ಮ ರೈತರ ತಲೆಯಲ್ಲಿ ಇದೆ. ಅವರು ಕರೆಕ್ಟ್ ಆಗಿ ಅದನ್ನ ರೂಢಿಸ್ಕೋಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಅವ್ರು ಏನ್ ಮಾಡ್ಬೇಕು, ಒಂದೇ ಒಂದ್ ಸಣ್ಣ ಮಡಿಗೆ ಹಾಕೊಂಡು ಪ್ರಯೋಗ ಮಾಡ್ತಾ ಹೋಗ್ಬೇಕು. ಅವ್ರು ಯಾರು ಆಗಲ್ಲ ಅನ್ನೋರು, ಬೇಕಾ ಆಗುತ್ತೆ ಅನ್ನೋರಿಗೆ ನಾವ್ ಬೇಕಾದ್ರೆ ಹೇಳ್ತೀವಿ. ನಾನೇ ಇಲ್ಲಿಂದ ಬೆಳಗಾಮಲ್ಲಿ ಒಬ್ರು ನಮ್ಮ ಫೋನ್ ಸಂಪರ್ಕದಲ್ಲೇ ಇದ್ರು, ಹಂಗೆ ಬೆಳೆದಿದ್ರು ಸರ್. ಇಲ್ಲಿಂದ ನಾನು ಏನ್ ಹೇಳುವೆ ಅದನ್ನ ಹಾಕಿ 1-2 acres ಎಲ್ಲ ಶುಂಠಿ ಮಾಡೋರು ಸರ್. ಅವರು ಫುಲ್ ಪಾಸ್ ಆದ್ರು ಅವರು. ಈ ನಡುವೆ ಅವ್ರ ನಂಬರ್ ಮಿಸ್ ಆಗೋಗಿದೆ, ಪಾಪ ಅವರು ಈಚೆ ಫೋನ್ ಮಾಡಿಲ್ಲ. 3 ಬೆಳೆದ್ರು ಸರ್ ಅವರು ನಮ್ಮ ಇದ್ರಲ್ಲೇ. ನಾನೇ ಕೇಳಿ ಹೇಗ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಬೆಳೆದ್ರು. ಇವತ್ತು ಅಷ್ಟೇ ಸರ್, ಏನಿಲ್ಲ, ನಾನು ಈಗ ಲೇಟ್ ಆಗಿ ಹಾಕಿದ್ದೀನಿ ಶುಂಠಿ, ಈಗ ಹೊಡಿತಾ ಇದೆ ಶುಂಠಿ. ಈಗ ಅದ್ರೊಳಗಡೆ ನಾನು ಆಲ್ರೆಡಿ ಈಗ ಇದೈತೆ ಏನು ಬೀನ್ಸ್, ಮಾಮೂಲಿ ಬೀನ್ಸ್ ಇದೆ. ಆಮೇಲೆ ಸಣ್ಣ ಈರುಳ್ಳಿ 1 ಹಾಕಿದೀನಿ, ಒಂದೊಂದು ಆಗಲ ಗಿಡ 1 ಹಾಕೊಂಡಿದೀನಿ ಅದರಲ್ಲೇ. ಯಾಕೆಂದ್ರೆ ಗೊಬ್ಬರ ವೇಸ್ಟ್ ಆಗಬಾರ್ದು, ಮತ್ತಲ್ಲಿ ದ್ವಿದಳ ಧಾನ್ಯ ಇದ್ರೆ ಇದಕ್ಕೆ ಅನುಕೂಲ ಆಗುತ್ತೆ. ಬೇರೆ ಬೆಳೆಗಳಿಗೆ ಜೀವಾಮೃತದಲ್ಲಿ ಸಾರಜನಕ ಇಲ್ಲ ಅಂತ ಹೇಳದ್ನಲ್ಲ, ಅದು ಅದರಿಂದ ಪೂರೈಕೆ ಆಗತ್ತೆ. ಮತ್ತೆ ಇದು ಇದ್ರಂಗೆ ಬರ್ತಾ ಇರತ್ತೆ. ಇನ್ನ ಮಜ್ಜಿಗೆ ಎಲ್ಲ ಸ್ಪ್ರೇ ಮಾಡಿದಾಗ ಶುಂಠಿಗೆಲ್ಲ ಅದೇ ಸಾಕು. ಅಕಸ್ಮಾತ್ ಶುಂಠಿ ಕೊಳೆ ರೋಗ ಬಂತು ಅಂದ್ರೆ ಏನಿಲ್ಲ, ನಮ್ ಜನ ತಪ್ಪು ಮಾಡ್ಕೋತಾರೆ, ಎಲ್ಲಿ ಬರುತ್ತೋ ಅಲ್ಲಿಗೆ ಈ ಮನೆದು ಬೂದಿ ಇರುತ್ತಲ್ಲ, ಒಲೆ ಬೂದಿ, ಅದನ್ನ ಹಾಕ್ಬಿಡೋದು. ಅದನ್ನ ಹಾಕ್ಬಿಟ್ಟು ಡೈರೆಕ್ಟ್ ಗಂಜಲ ಇರುತ್ತಲ್ಲ, ಸುರಿದ್ ಬಿಟ್ರೆ ಅದು 1 ಆ ಕಡೆ ಈ ಕಡೆ ಇನ್ನ ಸ್ಪ್ರೆಡ್ ಆಗಲ್ಲ. ಹಂಗೆ ತೆಳ್ಳಗೆ ಎಲ್ಲಾನು ಹಾಕೊಂಡು ನಾವು ಏನು ನಾವು ಬೆಳೆಯೋದೇ ಮುಖ್ಯ ಅಲ್ಲ. ನಾವು ಫಸ್ಟ್ ರೈತ ಆದ್ಮೇಲೆ ನಾವು ವಿಜ್ಞಾನಿನೂ ಆಗ್ಬೇಕು. ಸುಮ್ನೆ ಅದಕ್ಕೇನ್ ಮಾಡಿದ್ರು ಹೋಗುತ್ತೆ, ಯಾಕೆಂದ್ರೆ ನಮ್ ಪೂರ್ವಜರು ಮಾಡಿರೋದು ಅದು. ಏನ್ ನಾವೇನ್ ಹೊಸದಾಗ ಏನ್ ಮಾಡ್ತಾ ಇರೋದಲ್ಲ ಇದು, ಅವರೆಲ್ಲ ಮಾಡಿರೋದನ್ನ ನಾವು ತಪ್ಪು ಮಾಡಿ ಮತ್ತೆ ಸರಿ ಮಾಡ್ಕೋತಾ ಇದೀವಿ ಅಷ್ಟೇ. ಅದಕ್ಕೇನ್ ಮಾಡ್ಬೇಕು ನಾವು, ಫಸ್ಟ್ ನಾವು ರೈತರಾಗಿ ಆಮೇಲೆ ವಿಜ್ಞಾನಿಯಾಗಿ ಆಮೇಲೆ ಮಾರಾಟಗಾರ ಆಗ್ಬೇಕು. ಅಷ್ಟನ್ನು ನಾವು ಯಾವಾಗ ಮೈಗೂಡಿಸ್ಕೋತೀವಿ ಆವಾಗ ನಮ್ಗೇನು ಯಾವ್ದು ತೊಂದ್ರೆ ಅಂತಾನೆ ಕಾಣಲ್ಲ ಸರ್ ಅವಾಗ. ರೋಗ ಕೀಟ ಸಾಮಾನ್ಯವಾಗಿ ಯಾಕೆ ಅಂತಂದ್ರೆ ಅದೇ ದೊಡ್ಡ ಸಮಸ್ಯೆ. ಈಗ ಇದರಲ್ಲಿ ಇಲ್ಲಿ ನಮ್ಮ ಶುಂಠಿಯಲ್ಲಿ ಹೆಂಗೆ ನಿರ್ವಹಣೆ ಮಾಡ್ತೀರಾ ಸರ್? ನಮ್ಗೆ ಇದುವರೆಗೂ ನನ್ನ ಶುಂಠಿ ಒಂದ್ ಸರಿನು ಫೇಲ್ ಆಗಿಲ್ಲ ಸರ್. ಏನಂದ್ರೆ ನಾವು 10 ನೀವೇನಾದ್ರು ಜೀವಾಮೃತ ಕ್ಲೀನ್ ಆಗಿ ಕೊಟ್ಬಿಟ್ರೆ ಅಲ್ಲಿ ಯಾವ್ದು ಬರಲ್ಲ ಸರ್. ಅಲ್ಲಿ ಕೆಲವರೆಲ್ಲ ಕೆಂಚಿಗಾಗಿರುತ್ತೆ, ಅಕಸ್ಮಾತ್ ಇದು ಬೆಂಕಿ ರೋಗ ಆಗಿರುತ್ತೆ. ಹುಳಿ ಮಜ್ಜಿಗೆ ಒಂದ್ ಹಿತ್ತಾಳೆ ಪಾತ್ರೆಯಲ್ಲಿ ಯಾವಾಗ್ಲೂ ಇಟ್ಟಿರ್ತೀವಿ ಸರ್ ನಮ್ಮ ಮನೆಯಲ್ಲಿ. 1-2 ಸ್ಪ್ರೇ ಮಾಡ್ಬಿಟ್ರೆ ಅದು ಮತ್ತೆ ಕಪ್ಪಾಗ್ಬಿಡುತ್ತೆ. ಅದು ಬೆಂಕಿ ರೋಗ ಅಂತ ಯಾವ್ದೇ ಕಾರಣಕ್ಕೂ ಅವಾಯ್ಡ್ ಮಾಡಬಹುದು ಅದ್ರಲ್ಲಿ. ನಮ್ಮಲ್ಲೇ ಸಾಕಷ್ಟು ಇದೆ, ಸ್ವಲ್ಪ ಯೋಚನೆ ಮಾಡಕ್ಕೆ ನಮ್ ತಲೆಗೆ ಒಂದ್ ಸ್ವಲ್ಪ ಕೆಲಸ ಕೊಡಬೇಕು. ಇಲ್ಲಿ ಬಂತು ಒಂದ್ ಎಟಿಗೆ ಕಿತ್ಕೊಂಡು ಓಡೋಗೋಣ, ಅದೇ ಅದಕ್ಕೆ ಕೇಳೋಣ ಇದ್ ಕೇಳೋಣ, ಕೊನೆಗೆ ಯಾವ್ದ್ ಕೇಳಿದ್ರು ಫೈಲೇ ಅದು. ಅದ್ರ ಬದಲು ತನ್ನಿಂದ ಈಗ ನಮ್ಗೆ ಉಪಕಾರ ಮಾಡುವಂತ ಜೀವಿಗಳೆಷ್ಟಿದೆ, 98% ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸರ್. ನಾವು 2% ಸಹಿಸಕ್ಕೆ 98 ಜನ ಸಹಿಸ್ತಾ ಇದೀವಿ. ಅದನ್ನ ನಾವು ತಪ್ಪನ್ನ ಮನವರಿಕೆ ಮಾಡ್ಕೊಂಡ್ಬಿಟ್ರೆ ಸರಿ ಆಗತ್ತೆ ಸರ್. ಇದುವರೆಗೆ ಸಾವಯವ ಕೃಷಿ ಹಾಗೂ ಸ್ವಂತ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಗೊಲ್ಲರ ಹೊಸಹಳ್ಳಿಯ